ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಕೇಳುಗರೆ, ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಲೋಕ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೀ ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ್ದು ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ, 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ ಲಿಟಲ್ ಗ್ಯಾಸ್. ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ 20-20 ವೇಳೆಗೆ ಭಾರತದ ಸಂಖ್ಯೆಯ ಯುಎಸ್ಗೆ 38 ವರ್ಷಗಳು, 48 ವರ್ಷಗಳಿಗಿಂತ ಹೆಚ್ಚು ಸರಾಸರಿ ವಯಸ್ಸು 28 ವರ್ಷಗಳು ಮಾತ್ರ ನಿರೀಕ್ಷಿಸಲಾಗಿದೆ. ಗೌರವಾನ್ವಿತ ಹಣಕಾಸು ಸಚಿವರ ಬಜೆಟ್ ಘೋಷಣೆ ಅನುಸಾರವಾಗಿ ಡಿಸೆಂಬರ್ 2014 ರಾಷ್ಟ್ರೀಯ ಯುವ ನಾಯಕರ ಕಾರ್ಯಕ್ರಮವನ್ನು ಪರಿಚಯಿಸಲಾಯಿತು ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡೆಗಳ ರಾಜ್ಯ ಸಚಿವ ಸ್ವಾತಂತ್ರ್ಯ ಉಸ್ತುವಾರಿ ಶ್ರೀ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ಇವರು 2014-15 ಬಜೆಟ್ ಭಾಷಣದಲ್ಲಿ ಘೋಷಿಸಿದರು. ಇದನ್ನು 12ನೇ ಯೋಜನೆಯಲ್ಲಿ ಉದ್ದೇಶಗಳು ಮತ್ತು ಘಟಕಗಳೊಂದಿಗೆ ಕಾರ್ಯಗತಗೊಳಿಸಲಾಗಿದೆ. 1982 ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಇಲಾಖೆಯಾಗಿ ಸ್ಥಾಪಿಸಲಾಯಿತು. ಅಂತಾರಾಷ್ಟ್ರೀಯ ಯುವ ವರ್ಷ 1985 ಆಚರಣೆಯ ಸಂದರ್ಭದಲ್ಲಿ ಇದರ ಹೆಸರನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಇಲಾಖೆ ಎಂದು ಬದಲಾಯಿಸಲಾಯಿತು. ಇದು 27 May 2000 ಸಚಿವಾಲಯವಾಯಿತು. ತರುವಾಯ ಇಲಾಖೆಯಲ್ಲಿ ಸಚಿವಾಲಯವನ್ನು ವಿಭಜಿಸಲಾಗಿದೆ. ಯುವಕರು ಅಂದರೆ 15-29 ವಯಸ್ಸಿನೊಳಗಿನವರು ಭಾರತದ ಒಟ್ಟು ಜನಸಂಖ್ಯೆಯ 40%. ಇವರಿಗೆ ಯುವಕರ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವುದು ಮತ್ತು ವಿವಿಧ ರಾಷ್ಟ್ರ ನಿರ್ಮಾಣ ಇದು ಮುಖ್ಯ ಉದ್ದೇಶವಾಗಿದೆ. ವ್ಯಾಖ್ಯಾನ: ಈ ನೀತಿಯು 13-35 ವಯಸ್ಸಿನ ಎಲ್ಲಾ ಯುವಕರನ್ನು ಒಳಗೊಳ್ಳುತ್ತದೆ. ಪ್ರಮುಖವಾಗಿ ಅಧಿಹರೆಯದ ಭಾಗವಾಗಿರುವ 13-19 ವಯಸ್ಸಿನ ಯುವಕರನ್ನು ಪ್ರತ್ಯೇಕ ಕ್ಷೇತ್ರ ಎಂದು ಪರಿಗಣಿಸುತ್ತದೆ. ಭಾರತೀಯ ಇತಿಹಾಸ ಮತ್ತು ಪರಂಪರೆ, ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಯುವಜನರಲ್ಲಿ ಜಾಗೃತಿ ಉತ್ತೇಜಿಸುವುದು, ಯುವಕರಲ್ಲಿ ಸ್ವಯಂ ಸೇವಕತೆಯ ಮನೋಭಾವ ಉಳಿಸಿಕೊಳ್ಳುವುದು ಮತ್ತು ಬಲಪಡಿಸಲು ವೈಯಕ್ತಿಕ ಪಾತ್ರ ನಿರ್ವಹಿಸುವುದು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಗುರಿಗಳಿಗೆ ಬದ್ಧತೆಯಾಗಿದೆ. ಕಾರ್ಯಕ್ರಮಗಳು: ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯೊಂದಿಗೆ ರಾಷ್ಟ್ರೀಯ ಕೋಟೆ ಸ್ಮಾರಕಗಳ ರಕ್ಷಣೆ, ಕ್ರೆಡಿಲ್ನ ಸಹಯೋಗದೊಂದಿಗೆ ಎನರ್ಜಿ ಕ್ಲಬ್ಗಳನ್ನು ಕಾಲೇಜುಗಳಲ್ಲಿ ಸ್ಥಾಪನೆ ಮಾಡುವುದು, ರಾಜ್ಯ ಏಡ್ಸ್ ಸೊಸೈಟಿಯೊಂದಿಗೆ ಕಾಲೇಜು ಏಡ್ಸ್ ಶಿಕ್ಷಣ ಕಾರ್ಯಕ್ರಮಗಳು, ಉಚಿತ ಕಾನೂನು ನೆರವು ಶಿಬಿರಗಳು, ಕಾರ್ಯಾಗಾರಗಳು, ವಿಪತ್ತು ನಿರ್ವಹಣಾ ಕಾರ್ಯಕ್ರಮಗಳು. ರಾಜ್ಯ ಮಟ್ಟದ ಕಾರ್ಯಕ್ರಮಗಳಾದ ಗಣರಾಜ್ಯೋತ್ಸವ, ಪಥಸಂಚಲನ ತರಬೇತಿ, ಪಥಸಂಚಲನದಲ್ಲಿ ಭಾಗವಹಿಸುವುದು, ರಾಜ್ಯ ಮಟ್ಟದ ಎನ್ಎಸ್ಎಸ್ ಪ್ರಶಸ್ತಿ, ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಕಾರ್ಯಾಗಾರಗಳು, ಎನ್ಎಸ್ಎಸ್ ವಿಚಾರ ಸಂಕಿರಣಗಳು ಹಾಗೂ ಇತರೆ ರಾಜ್ಯ ಮಟ್ಟದ ಶಿಬಿರಗಳನ್ನು ಸಂಘಟಿಸುವುದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ಯೋಜನಾಭಿವೃದ್ಧಿ ಹಾಗೂ ಕ್ರೀಡಾಭಿವೃದ್ಧಿ ಕುರಿತಾದ ಯೋಜನೆ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ. ರಾಜ್ಯ ವಲಯದಿಂದ ಅನುದಾನ ಬಿಡುಗಡೆ ಮಾಡುವುದು, ರಾಜೀವ್ ಗಾಂಧಿ ಖೇಲ್ ಅಭಿಯಾನ ಕೇಂದ್ರ ಸರ್ಕಾರದ ಸಹಾಯದಾನ ಬಿಡುಗಡೆ ಮಾಡುವುದು, ಏಕಲವ್ಯ, ಜೀವಮಾನ ಸಾಧನೆ, ಕರ್ನಾಟಕ ಕ್ರೀಡಾ ರತ್ನ, ಯುವ ಪ್ರಶಸ್ತಿಗಳ ಕುರಿತಾದ ನಿರ್ವಹಣೆ. ರಾಷ್ಟ್ರೀಯ ಕಾರ್ಯಕ್ರಮಗಳೆಂದರೆ ನೆಹರು ಯುವ ಕೇಂದ್ರ ಸಂಘಟನೆ, ಎನ್ಎಸ್ಎಸ್ ಘಟಕಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆ, ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್, ಭಾರತ ವಿಶ್ವವಿದ್ಯಾನಿಲಯಗಳ ಸಂಘ, ಇದು ಮುಖ್ಯ ಕಾರ್ಯಕ್ರಮಗಳಾಗಿವೆ. ರಾಷ್ಟ್ರದ ಮುಂದಿರುವ ಸವಾಲು ಅಂದರೆ ಬೃಹತ್ ಯುವಜನತೆಯನ್ನು ಉತ್ಪಾದಕ ಕಾರ್ಯಪಡೆಯಾಗಿ ಅಭಿವೃದ್ಧಿಪಡಿಸುವುದು, ಸಬಲೀಕರಣಗೊಳಿಸುವುದು. ಸರ್ಕಾರವು ರಾಷ್ಟ್ರೀಯ ಯುವ ನೀತಿ 2014 ದೇಶದ ಯುವಕರು ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು, ಸಬಲೀಕರಣಗೊಳಿಸಲು ಮತ್ತು ಅವರ ಮೂಲಕ ರಾಷ್ಟ್ರಗಳ ಸಹಭಾಗಿತ್ವದಲ್ಲಿ ಭಾರತವು ತನ್ನ ಸರಿಯಾದ ಸ್ಥಾನ ಕಂಡುಕೊಳ್ಳಲು ಅನುವು ಮಾಡಿಕೊಡಲು